ಸಂಜ್ಞಾ ಬಾಳ್ಯ ಡಪ್ಪಿನಾಟ ಕೇಳಿ ಪ್ರಸ್ತುತಪಡಿಸುತ್ತಾರೆ ರಾಮದುರ್ಗ ತಾಲೂಕು ಸಾಲಹಳ್ಳಿಯ ಚಂದ್ರವ್ವ ಶಿವಪ್ಪ ನೀಲಪ್ಪನವರ್ ಹಾಗೂ ಮೇಳದವರು. ಕೇಳಿ ಸಂಜ್ಞಾ ಬಾಳ್ಯ ಡಪ್ಪಿನಾಟ ಪ್ರಸ್ತುತಪಡಿಸುತ್ತಾರೆ ರಾಮದುರ್ಗ ತಾಲೂಕು ಸಾಲಹಳ್ಳಿಯ ಚಂದ್ರವ್ವ ಶಿವಪ್ಪ ನೀಲಪ್ಪನವರ್ ಹಾಗೂ ಮೇಳ. ನಡೆಸುವೆ ಸಂಜ್ಞಾ ಬಳವನ ಆರಂಭ ನಡೆಸುವೆ ಸಂಜ್ಞಾ ಬಳವನ ಆರಂಭ ನಡೆಸುವೆ ಸಂಜ್ಞಾ ಬಳವನ ಆರಂಭ ನಡೆಸುವೆ ಸಂಜ್ಞಾ ಬಳವನ ಸಂಜ್ಞಾ ಬಳವನ ಇರಲಂತ ಕರುಣಾ ಬಳವನ ಇರಲಂತ ಕರುಣಾ ಸಂಜ್ಞಾ ಬಳವನ ಇರಲಂತ ಕರುಣಾ ಬಳವನ ಇರಲಂತ ಕರುಣಾ ಆ ಗಜವದನ ನಿಮ್ಮ ದಾನ ಮಡುವೆನ ಗಜವದನ ಜಾನ ಮಾಡುವೇನ ಗಜವದನ ನಿಮ್ಮ ಜಾನ ಮಾಡುವೇನ ಗಜವದನ ನಿಮ್ಮ ಜಾನ ಮಾಡುವೇನ ದೇಶದೊಳಗೆ ನಮ್ಮ ವಾಸುಳ್ಳ ಸಾಲಹಳ್ಳಿ ದೇಶದೊಳಗೆ ನಮ್ಮ ವಾಸುಳ್ಳ ಸಾಲಹಳ್ಳಿ ದೇಶದೊಳಗೆ ನಮ್ಮ ವಾಸುಳ್ಳ ಸಾಲಹಳ್ಳಿ ದೇಶದೊಳಗೆ ನಮ್ಮ ವಾಸುಳ್ಳ ಸಾಲಹಳ್ಳಿ ವಾಸುಳ್ಳ ಸಾಲಹಳ್ಳಿ ಗಂಗೆಯದ ದಯವಿರಲಿ ಗಜವದನ ನಿಮ್ಮ ಧ್ಯಾನ ಮಾಡುವೇನ ಗಜವದನ ನಿಮ್ಮ ಧ್ಯಾನ ಮಾಡುವೇನ ಗಜವದನ ನಿಮ್ಮ ಧ್ಯಾನ ಮಾಡುವೇನ ಗಜವದನ ನಿಮ್ಮ ಧ್ಯಾನ ಮಾಡುವೇನ ಏನೋ ಗೆಳೆಯ ಬಳನ ಮಿತ್ರ ಈ ಜಾತ್ರೆಲಿ ಬಂದು ಏನೇನು ಕಂಡು ಮಿತ್ರ ಮಿತ್ರ ಈ ಜಾತ್ರೆಲಿ ಬಂದು ಏನು ಕಂಡು ಅಂತ ಕೇಳ್ತಿಲ್ಲ ಹೌದು ಮಿತ್ರ ಮಿತ್ರ ಏನು ಪಳಾರದ ಅಂಗಡಿ ಗೆಳೆಯ ಏನು ಬಳಗಾರ ಅಂಗಡಿ ಮಿತ್ರ ಪಗಡಿ ಬಜಾರ್ ನೋಡು ಗೆಳೆಯ ಎಷ್ಟು ಚಂದ ಅದಾವು ಏನೋ ಗೆಳೆಯ ಬಳನ ಮಿತ್ರ ಈ ಜಾತ್ರೆಲಿ ಬಂದು ಬಳಗಾರ ಅಂಗಡಿ ಮಿಠಾಯದ ಅಂಗಡಿ ಪಗಡಿ ಬಾಜಾರ ಗೆಳೆಯ ತಿಂಡಿ ತಿನಿಸುಗಳ ಇವನ ಕಂಡು ಮಿತ್ರ ಮತ್ತೇನಾರ ಕಂಡು ಮಿತ್ರ ನಾ ಕಂಡದಷ್ಟು ಏನ್ ನೋಡು ಗೆಳೆಯ ನೀನ್ ಕಂಡಿ ಮಿತ್ರ ನಾ ಏನ ಕಂಡು ಹೇಳ್ಬೇಕಲ್ಲ ಹೌದು ಮಿತ್ರ ಗೆಳೆಯ ಹೇಳುತ್ತೇನೆ ಕೇಳು ಮಿತ್ರ ಚಂದಾಗಿ ಹೇಳು ಅಂತ ನಾವು ಒಂದ ಹೆಣ್ಣ ಕಂಡಿನೋ ಬಾಳನ್ನ ಕನ್ನಲಿ ನೋಡಿನ ಒಂದ ಹೆಣ್ಣ ಕಂಡಿನೋ ಬಾಳನ್ನ ಕನ್ನಲಿ ನೋಡಿನ ಊರೊಳಗೆ ಓಣಿ ಒಳಗೆ ಇದ್ದಾಳು ರತಾ ದೇವಿನ ಒಳಗೈದಳು ರತಾ ದೇವಿನ ನಗರ ವೇನಾಂಗ ನಡ ಸಣ್ಣ ಹುಡಗಿ ಮಯ ಬನ್ನ ನಗರ ವೇನಾಂಗ ನಡ ಸಣ್ಣ ಹುಡಗಿ ಮಯ ಬನ್ನ ನಡಿನಾಗ ನಡಿನಾಗ ಇಟ್ಟಳು ಬಳವಟಾನ ಮಾಡುವೆ ನಮಸ್ಕಾರ ಏನೋ ಗೆಳೆಯ ಬಣ್ಣ ಮಿತ್ರ ಇದೇ ಜಾತ್ರೆಲಿ ಬಂದು ಒಂದು ರೂಪಸದ ಹೆಣ್ಣು ಕಂಡಿನೋ ಮಿತ್ರ ಏ ಮಿತ್ರ ಹೆಣ್ಣು ಕಂಡಿಯೋ ಗಿಡದಾಗಿನ ಹಣ್ಣು ಕಂಡಿಯೋ ಗೆಳೆಯ ಏನೋ ಗೆಳೆಯ ಬಣ್ಣ ಮಿತ್ರ ಗಿಡದಾಗಿನ ಹಣ್ಣಲ್ಲಿ ಮಿತ್ರ ಒಂದು ರೂಪಸದ ಹೆಣ್ಣು ಕಂಡಿನೋ ಮಿತ್ರ ಮಿತ್ರ ಹೆಣ್ಣ ಕಂಡ್ರೆ ನಾ ಏನ್ ಮಾಡಿಲ್ಲ ಓ ಗೆಳೆಯ ಈಗ ಏನು ಗೆಳೆಯ ಹೆಣ್ಣಂದ್ರೆ ಹೆಣ್ಣಲ್ಲು ಮಿತ್ರ ಮಿತ್ರ ಅದ್ ಎಂತಾದಿತ್ತು ಆ ಹೆಣ್ಣ ಇಲ್ಲಿರುದಲ್ಲ ಗೆಳೆಯ ಗೆಳೆಯ ಮತ್ ಎಲ್ಲಿರುದು ಮಿತ್ರ ಮಿತ್ರ ಹೆಣ್ಣು ಇರುದು ಜಾಗನ ಬೇರೆ ಗೆಳೆಯ ಅದ್ಯಾವ ಜಾಗನೋ ಮಿತ್ರ ಹೆಣ್ಣ ಇರೋದು ಇಂದ ಸಮಯದಲ್ಲಿ ಶಿವ ಮರುತ ಹುಟ್ಟಿಸಿದನು ಈ ಭೂಲೋಕದಲ್ಲಿ ಅಕ್ಕಿನ ನೋಡಿ ಬಂತು ನನಗ ಬೌಳಿಕಿ ಆಹಾ ಏನ್ ಹೇಳಲು ಅಕ್ಕಿ ಚೆಲುವಿಕ್ಕಿ ಅಷ್ಟು ಚಂದಿದ್ಲು ಮಿತ್ರ ಬಾಳು ರೂಪಿಸುದು ಹೆಣ್ಣು ಗೆಳೆಯ ಮಿತ್ರ ಇದೆ ಜಾತ್ರೆ ಉದ್ದಂದ್ರೆ ಉದ್ದಲ್ಲ, ಗಿಡ್ಡ ಅಂದ್ರೆ ಗಿಡ್ಡಲ್ಲ, ಬಟ್ಟನ ಮಾರಿ ನೆಟ್ಟನ ಮುಗಿನ ಹಿನ್ನ ಗೆಳೆಯ, ನನ್ನ ಮುಂದೆ ದಾಟಿ ಹೋದಾಗಿದ್ರೆ ಗೆಳೆಯ, ನನ್ನ ಜೀವನದಾಗ ಎಲ್ಲೆಷ್ಟು ಸಮಾಧಾನ ಇಲ್ಲ ಮಿತ್ರ, ಸಮಾಧಾನ ಇಲ್ಲ ಗೆಳೆಯ. ಇದೇ ಜಾತ್ರೆ ಒಳಗೆ ಹೋಗಿ ಮಿತ್ರ ಬಳಿಗರಂಗಡೆಗ ಬಳಿ ಇಟ್ಕೋತಿರ್ತಾಳೆ ಗೆಳೆಯ, ಪಳಾರ್ದಂಗಡೆ ಹೋಗಿ ಮಿತ್ರ ಪಳಾರ್ ತಗೋತಿರ್ತಾಳೆ. ಆಕಿ ಹೋಗು ಅಡ್ಡದಾರಿ ಕಟ್ಟಿ ಆಕಿ ಕೂನ ಆಕಿ ಗುರ್ತ ಆಕಿ ಸರ್ವ ಸಿಂಗಾರ ಮಿತ್ರ ಕೇಳ್ಕೊಂಡ್ ಬರುವಂತ ನಾವು. ಆಗ್ಲಿ ಮಿತ್ರ, ನಾನಾರ ಕೇಳ್ಕೊಂಡ್ ಬರ್ತಾನೆ ನೋಡು ಮಿತ್ರ, ಹೋಗಿ ಬರುವಂತ ನಾವು. ಹಾ ನಿಲ್ಲು ನಿಲ್ಲು ತಂಗಿ, ಮತ್ತ ಅವ್ರ ಹೇಳ್ತಾನೆ ಕೇಳುವಂತ ಕೇಳು, ಚಂದವಾಗಿ ಹೇಳು. ಯಾಕ್ ತಂಗಿ ಅಲ್ಲಿ ಹೊಂಟಿ? ನೋಡುವ ತಂಗಿ, ಜರದ ಪಿತಾಮೃಟ್ಕೊಂಡು ಜರದ ಕುಸ ತೊಟ್ಟುಕೊಂಡು ತಂಗಿ ಇಷ್ಟೆಲ್ಲ ಬರಗುಡ್ಕೊಂತ ತಂಗಿ ನೀನು ಎಲ್ಲಿಗೆ ಹೊಂಟಿವಿ? ಮತ್ತೆ ನಿನ್ನ ಕುಣಗುರ್ತ ಹೇಳಬೇಕಾಯ್ತು ನೋಡವಾ. ಏನು ಅಣ್ಣ, ನನ್ನ ಕುಣಗುರ್ತ ಹೇಳೋದಕ್ಕೆ ಬೇಕಲ್ಲ. ಹೌದು ನೋಡು ತಂಗಿ, ನಾ ಹೇಳ್ತೇನೆ ಕೇಳ್ರಿ. ಹಾ ತಂಗಿ ಚೆಂದ ಹೇಳುವಂತಕ್ಕೆ ಆಗು. ಬಿಡೋ ದಾರಿ ಬಿಡೋ ದಾರಿ ಹುಡುಗದ ಏರಿ ಬಂದಿತ್ತು ನೆತ್ತಿ ಮ್ಯಾಲೆ ತಲಿ ಮ್ಯಾಲೆ ಬಿಡೋ ದಾರಿ ಬಿಡ ಬಿಡ ದಾರಿಯ ಹುಡುಗಟ ಚೇಲವಾ. ಪರಸ್ತ್ರೀ ಹೆಣ್ಣು ಮಕ್ಕಳ ಎಣ್ಣ ದಾರಿ ಕಟ್ಟು ಚಲವಲ್ಲ, ಎಣ್ಣೆಗೆ ಸುಮ್ಮನೆ ದಾರಿಯನ್ನು ಬಿಡುವಂತವರಾಗ್ರಿ. ತಂಗಿ, ನಿನ್ನ ಕೂಣಗುರ್ತ ಹೇಳಿದ್ರೆ ದಾರಿ ಬಿಡುತ್ತೇನೆ ತಂಗಿ, ಇಲ್ಲವಾದ್ರೆ ನಾ ಏನ್ ದಾರಿ ಬಿಡಂಗಿಲ್ಲ ನೋಡ್ವಾ. ಏನವಣ್ಣ, ನನ್ನ ಕೂಣಗುರ್ತ ಕೇಳಕ ನೀನ್ ಯಾರು, ನಿನ್ ಹೆಸರೇನಪ್ಪ ತಂಗಿ? ನನ್ನ ಹೆಸರು ಹೇಳ್ಬೇಕಲ್ಲ. ಹೌದ್ರಿ ಅಣ್ಣ. ನೋಡ ತಂಗಿ, ಹುಡುಗ ಹುಲಿಯಾಳ, ತುಡುಗ ಸಿದ್ದಾಪುರ. ಸಿದ್ದಾಪುರ ಮುಂದೆ ಕೊಡತಿ ಕೊಲ್ಲಾರ ಹಳದಾಗ ನಿಮ್ಮಂತ ತಂಗಿಯರು ಸಿಕ್ಕ್ರ ಅವ್ರಿಗೆ ಪಂಟ್ ಹೇಳಿ ಗಂಟ್ ಹಾಕಿ ಹೊಂಟ್ ಬರು ಬಂಟ್ ಬಾಳನ್ನ ಬಂಟ್ ಬಾಳನ್ ಅಂತಾರ ನೋಡ್ ತಂಗಿ. ಗಂಡ ಯಾರ, ಭಾವ ಯಾರ ಅಣ್ಣ ಹೇಳ್ತೀನಿ ಕೇಳ್ರಿ ತಂಗಿ. ಚೆನ್ನ ಹೇಳುವಂತ ಬಾಳನ್ನ ಕೇಳು, ಬಸವಂತ ಮೈದೋಣರ ನಗಳಾರಿ ಆಗ್ಬೇಕು ಪ್ರಾಣೇಶ್ವರ. ಪ್ರಾಣೇಶ್ವರ ಆಗ್ಬೇಕು ಅಣ್ಣ ಎನಿಗೆ ಬಂದು ಲಗಳಾರ ಗಂಗಾ ಲಗಳಾರ ಗಂಗಾದ್ರು ಅಂತಾರ ನೋಡಪ್ಪ. ಹಾಗಾದ್ರೆ ತಂಗಿ ನಿಮ್ಮ ಮೇಲೆ ತಿಳಿದಂಗಾತು ತಂಗಿ, ದಾರಿ ಬಿಟ್ಟಿದ್ದೇನೆ ದಾಟಿ ಹೋಗುವಂತ ಬಾಳಪ್ಪಣ್ಣ ಇಟ್ಟೆಲ್ಲ ಕೂಣ್ ಗುರ್ತ ಕೇಳ್ರಿ ನೋಡ್ ತಂಗಿ, ಊರಿಗೆ ಒಂದ್ ನಮ್ಗಿರ್ಬೇಕು, ಕೈಲಿ ಒಂದ್ ತಮ್ಗಿರ್ಬೇಕು, ಮನ್ಯಾಗ ನಿನ್ನ ತಕೋಬೇಕು ತಂಗಿರ್ಬೇಕು. ಏನೋ ಅಕಸ್ಮಾತಿ ದಾರಿ ತಪ್ಪಿ ನಿಮ್ ಊರಿಗೆ ಬಂದ್ರ ಒಂದ್ ಚಿರ ನೀರು ಕೊಟ್ಟಿ ಅಂತ ಕೇಳಿ ನೋಡವ. ಏನ್ರಿ ಬಾಳಪ್ಪಣ್ಣ, ಏನೋ ಅಕಸ್ಮಾತ್ ಏನ ದಾರಿ ತಪ್ಪಿದ್ರೆ ಎನ್ನ ರಾಮದುರ್ ತಾಲೂಕ ಸಾಲಹಳ್ಳಿ ಅಲ್ಲಿಗೆ ಬಂದ್ರೆ ನಿಮ್ಗೆ ಒಂದ್ ಚರಿಗೆ ನೀರ ಒಂದ್ ಬತ್ತ ತಂಬಾಕದ್ರು ನಾ ಕೊಡ್ತೀನಿ ನೋಡ್ರಿ ಅಣ್ಣ. ಆಗ್ಲ ತಂಗಿ, ಎನ್ನ ನಮಸ್ಕಾರ ಹೋಗಿ ಬರೀ ತಂಗಿ, ನಮಸ್ಕಾರ ಹೋಗಿ ಬರುವಂತ ಕ್ಯಾಗವಾ. ಏನೋ ಗೆಳೆಯ ಬಾಳಣ್ಣ, ಮಿತ್ರ ಕುಣಗುರ್ತ ಕೇಳ್ಕೊಂಡ್ ಬಂದಿರು. ಮಿತ್ರ ಮಿತ್ರ ಕೇಳ್ಕೊಂಬಂದ್ ನೋಡು ಗೆಳೆಯ. ಯಾರಂತವ್ರು ಮಿತ್ರ? ಅವ್ರು ಬಾಳ ಶ್ರೀಮಂತ ಹೆಣ್ಮಗಳದಾವ್ ನೋಡು ಗೆಳೆಯ. ದೊಡ್ಡ ಶ್ರೀಮಂತ ಗೆಳೆಯ? ಏನೋ ಗೆಳೆಯ ಬಾಳಣ್ಣ, ಮಿತ್ರ ಊರೈತೆ ಬಳಿಕ ದೊಡ್ಡವ್ರು ಇರೋವ್ರನ್ನ, ಸಣ್ಣವ್ರು ಇರೋವ್ರನ್ನ ಗೆಳೆಯ, ಬಡವ್ರು ಇರೋವ್ರನ್ನ, ಶ್ರೀಮಂತರು ಇರೋವ್ರನ್ನ ಗೆಳೆಯ. ಮಿತ್ರ ಆಕಿಗೆ ಬಂದು ಯಾರಂತಾರಂತ ನೋಡು ಮಿತ್ರ. ಅವ್ರನ್ನ ಕೊಟ್ಟದ್ದು ಸ್ಯಾರ ಬೈಲ್ ಹೊಂಗಲ್ಲ. ಒಳ್ಳೇದು ಮಿತ್ರ, ಅವ್ರ ತವ್ರ ಮನಿ ಬೈಲ್ವಾಡ. ಕಿರ್ಪಕ್ಷಿ ಬಸವಂತ ಬಂದು ಭಾವ ಮೈದನರಬೇಕು. ಒಳ್ಳೇದು ಮಿತ್ರ. ಲಗಳೀರನ್ನ ಬಂದ ಅವ್ರ ಸ್ವತಃ ಅವ್ರ ಗಂಡ ಆಗ್ಬೇಕು. ಅವರಿಗೆ ಬಂದ ಲಗಳೇರ ಗಂಗಾ ಲಗಳೇರ ಗಂಗಾ ಅಂತಾರ ಅಂತ ನೋಡು ಗೆಳೆಯ. ಏನೋ ಗೆಳೆಯ ಬಾಣ, ಮಿತ್ರ ಲಗಳೇರ ಗಂಗಾ ಅನ್ನೋದು ಗೆಳೆಯ ನಿನಗೂ ಗೊತ್ತದಂಗಾಯ್ತು. ಗೊತ್ತಾಯ್ತು ಮಿತ್ರ, ನನಗೂ ಗೊತ್ತದಂಗಾಯ್ತು. ಮಿತ್ರ ಈ ಕುಂತ ಸಭೆಗೆ ಗೊತ್ತದಂಗಾಯ್ತು ಗೆಳೆಯ. ಲಗಳೇರ ಗಂಗಾ ಅಂದಲ್ಲ ಮಿತ್ರ, ಗೆಳೆಯ ಹಾಕಿ ಮೇಲೆ ನನ್ನ ಮನಸ್ಸಾಗಿತ್ತು ಮಿತ್ರ. ಮಿತ್ರ ನಿನ್ ಮನಸ್ಸಾದ್ರೆ ನಾ ಏನ್ ಮಾಡ್ಲಿ ಗೆಳೆಯ? ಏನೋ ಗೆಳೆಯ ಬಾಣ, ಮಿತ್ರ ಹಾಕಿ ಮೇಲೆ ನನ್ನ ಮನಸ್ಸಾದ್ರೆ ಗೆಳೆಯ ನೀನ್ ಏನ್ ಮಾಡೋದಂತ ಕೇತಿಲ್ಲ. ಹೌದ್ ಮಿತ್ರ. ಗೆಳೆಯ ಹೇಗಾರ ಮಾಡಿ ಮಿತ್ರ ಮನಸ್ಸು ಹೊರಸ್ಕೊಂಡು ಬರ್ಬೇಕಾಗಿತ್ತು ನೋಡು. ಏ ಮಿತ್ರ ಈ ಕೆಲಸ ಬಂದ ನನ್ನ ಕೈಲಿಂದ ಆಗುದಿಲ್ಲ ನೋಡು ಗೆಳೆಯ. ಗೆಳೆಯ ಈ ಕೆಲಸ ನಿನ್ನಿಂದ ಆಗುಲಂದ್ರೆ ಗೆಳೆಯ ಸ್ವತಃ ನಾನೇ ಹೋಗಿ ಬರುತ್ತೆ ಸ್ವಲ್ಪ ಹಿಂದೆ ಸರಿ ಅಂತ. ಆಗ್ಲಿ ಮಿತ್ರ, ಹೋಗಿ ಬರುವಂತ ನಾವು. ಆಗ್ಲಿ ಮಿತ್ರ. ಏನೇ ಗಂಗಾ ಮತ್ತದ್ರ ಹೇಳ್ತೀನಿ ಕೇಳುವ ಸಂಗ ಚಂದವಾಗಿ ಹೇಳು. ನೀ ಎಕ್ಕಲ ಗಂಗಾ ಏನತ್ತಿ ನಿಮ್ಮಲ್ಲ ನನ್ನ ಪ್ರೀತಿ. ಕಕ್ಕಲಾದೇನಾ ನಾ ಬೊಂಬಲ್ ಬಿದ್ದ ಕೇಳಿದ್ರ ನಿನಗೆಲ್ಲ ಕಕಲಾತೇನಾ. ಏನೆ ಗಂಗಾ, ನೀನು ಎಕ್ಕಲ ಗಂಗಾ ಏನಂತಿ? ನಿನ್ ಮೇಲೆ ಆಗೈತೆ ನನ್ನ ಪ್ರೀತಿ. ಒಳ್ಳಿ ನಂಬು ಬಗೆ ಹೇಳ, ನೀ ಯಾವ ದೊಡ್ಡ ಗರತಿ ಗಂಗಾ. ಒಳ್ಳೆ ಮಾತಿಲಿ ನನ್ನ ರಂಗ ಮಂಚಕ ಬಂದ್ರೆ ಸರಿ ಗಂಗಾ, ಇಲ್ಲವಾದ್ರೆ ನಿನ್ನ ಬಲತ್ ಕಾರಿಂದ ಹೊತ್ತುಕೊಂಡು ಹೋಗುತ್ತೇನೆ. ಏನು ಸಂಘ ಸಂಘ ಹೆಣ್ಣಂದ್ರೆ ಒಂದ ಗಿಡದಾಗ ಹಣ್ಣು ತಿಳ್ಕೊಂಡು ಏನು ಸಂಘ? ಒಂದ ಪರಸ್ತ್ರೀ ಹೆಣ್ಣು ಮಕ್ಕಳನ್ನ ಸಂಘ ನಿತ್ತ ದಾರಿಯಲ್ಲಿ ಮಾತಾಡಿಸ್ಬೇಕಾದ್ರೆ ಒಂದ ನಾಗರ ಹಾವಿನ ಮೇಲೆ ಕಾಲಿಟ್ರೆ ಮನುಷ್ಯನಿಗೆ ಎಷ್ಟು ಭಯವಾಗ್ತೈತಿ. ಹಂಗ ಸಂಘ, ನಿನ್ನ ಗುರ್ತ ನನಗಿಲ್ಲ, ನನ್ನ ಗುರ್ತ ನಿನಗಿಲ್ಲ, ನನ್ನ ರಂಗ ಮಂಚಕ್ಕೆ ಬಂದ ಪಾನ ಸುಪಾರತಿ ಅಂತ ಹೋಗಂತ ಸಂಘ ಕೇಳ್ತಾ ಇದೆಯಲ್ಲ, ಮತ್ತಾದ್ರೂ ಹೇಳ್ತೀನಿ ಕೇಳು ಸಂಘ. ಚಂದವಾಗಿ ಹೇಳು. ನೀ ಏನು ಗಂಟ ಬಿದ್ದೋ ಸಂಘ, ಕಣ್ಣಿಗೆ ಬಾಳ ಚಂದ ಒಳ್ಳೇದು ಸಂಘ. ಇದ್ರ ಒಳಗ ಹೊಕ್ಕ ನೋಡಿದ್ರಿ ಕಲ್ಲೆಷ್ಟು ಮುಳ್ಳೆಟ್ಟು. ನಮ್ಮಂತ ಪರಸ್ತ್ರೀ ಹೆಣ್ಣ ಮಕ್ಕಳ ಮೇಲೆ ಸಂಘ, ನೀನು ಮನಸ್ಸು ಮಾಡೋ ಚಲೋವಲ್ಲ ಸಂಘ. ಸುಮ್ಮನೆ ಮದುವೆ ಹೆಂಡತಿ ಇತ್ತುಕೊಂಡು ಸಂಘ ಮನೆಯಲ್ಲಿ ಜಲಮ ಮಾಡುವಂತನಾಗು ಗಂಗಾ. ಹೀಗೆಲ್ಲ ಹೌದು ಗಂಗಾ, ಮತ್ತಂದ್ರೆ ಹೇಳ್ತೀನಿ ಸಂಘ, ಚಂದವಾಗಿ ಹೇಳು. ಹುಡುಗಿ ಮನಸ್ಸೋತ ಬಂದಿದ್ದೇನು ಮಾಡಿಗೆತನ, ಹುಡುಗಿ ಮನಸ್ಸೋತ ಬಂದಿದ್ದೇನು ಮಾಡಿಗೆತನ. ಸೋತ ಬಂದಿದೆ ನಮ್ಮ ಅಡುಗೆ ತನ, ಪೂರಿ ಮನ ಸೋತ ಬಂದಿದೆ ನಮ್ಮ ಅಡುಗೆ ತನ. ಏ ಮಾಡಿಗೆ ತನ ಹುಡುಗ ನೋಡುವ ಚೆನ್ನ, ಏ ಮಾಡಿಗೆ ತನ ಹುಡುಗ ನೋಡುವ ಚೆನ್ನ, ಮನಸೋತ ಬಂದಿದೆ ನಮ್ಮ ಅಡುಗೆ ತನ, ಪೂರಿ ಮನಸೋತ ಬಂದಿದೆ ನಮ್ಮ ಅಡುಗೆ ತನ. ಹುಡುಗಿ ಚಿಂತಾಕ ತಂದಿದೇನ ನೋಡಿ ಇಟ್ಕೋರ, ಹುಡುಗಿ ಚಿಂತಾಕ ತಂದಿದೇನ ನೋಡಿ ಇಟ್ಕೋರ, ಚಿಂತಾಕ ತಂದಿದೇನ ನೋಡಿ ಇಟ್ಕೋರ, ಹುಡುಗಿ ಚಿಂತಾಕ ತಂದಿದೇನ ನೋಡಿ ಇಟ್ಕೋರ. ಏ ನೋಡಿ ಇಟ್ಕೋರೆ ಹುಡುಗಿನ ಮುತ್ತಿನ ಗೊಂಚಲ, ಏ ನೋಡಿ ಇಟ್ಕೋರೆ ಹುಡುಗಿನ ಮುತ್ತಿನ ಗೊಂಚಲ. ಹುಡುಗಿ ಮನಸೋತ ಬಂದಿದೆ ನಮ್ಮ ಅಡುಗೆ ತನ, ಪೂರಿ ಮನಸೋತ ಬಂದಿದೇನ್ ಮಾಡಿಗೆ ತನ. ಹ ಹೇನೆ ಗಂಗಾ, ಮುರುಳಿ ಹೆಣ್ಣ ಪಾತ್ರದಾಕಿ, ಸುರುಳಿ ಹೋಳಿಗೆ ಅಂತಾಗಿ, ಎರಳಿ ನೋಟ ನೋಡಿದೆ ಎಡಬಲಕ, ಕಾಲಾಗಿನ ಪಿಲ್ಲಿ ನುಡಸತಿಯ ಮೆಲ್ಲ ಮೆಲ್ಲಕ, ನಿನ್ನ ಕಾಲಾಗಿನ ಕಾಲುಂಗರ ಸಪ್ಪಳ ಕೇಳಿ ಅಡ್ಡತನ ಸಂದ್ರೆ ಒಟ್ಟ ಹೊಲಮನಿ ಆಸೆ ಬಿಟ್ಟ. ಗಂಗಾ, ನೀನು ಎಷ್ಟು ಹೇಳಿದ್ರೆ ನಾನು ಕೇಳುವುದಿಲ್ಲ, ಒಳ್ಳೆ ಮಾತಲೇ ನನ್ನ ರಂಗಮಂಚಕ್ಕೆ ಬಂದು ಹೋಗುವಂತ ಕ್ಯಾಗು. ಏನು ಸಂಘ, ಮತ್ತಾದ್ರೆ ಹೇಳುತ್ತೀನಿ ಸಂಘ, ಕೇಳುವಂತ ನಾನು. ಹಾ ಗಂಗಾ, ಚಂದವಾಗಿ ಹೇಳು. ಕರಿಬೇಡ ಸಂಘಣ್ಣ, ಅಣ್ಣೇ ನಮ್ಮವರು ಕಣ್ಣಾರೆ ಪಕ್ಷಿ ಬಸ್ಸು ಅಂತಂದ್ರೆ ಸಂಘ ಮಾ ಪುಂಡ್ರು ಒಳ್ಳೇದು, ಸುಕ್ಕಲಿಂದ ತೆಗೆವ್ರಲ್ಲ ಸಂಘ ತೆಗೆದ್ರ ಮಾತ್ರ ಜಲಮ ಹೋಗ್ತೈತೆ ಅಂದ್ರ ಅವ್ರೇನ್ ಬಿಡವ್ರಲ್ಲ. ಒಳ್ಳೇದು ಸಂಘ, ಈರ ಇರು ಪಕ್ಷಿ ಬಸ್ಸು ಅಂತಂದ್ರೆ ಸಂಘ ಮಾ ಪುಂಡ್ರು. ಸಂಘ ನೀನು ಕೇಳೋ ಮಾತ ಸರ್, ನನ್ನ ಗಂಡ ಭಾವ ಮೈದನ ಗುರ್ತಾದಂಗ ಆದ್ರೆ ಒಂದ ಕಡತ ಎರಡ ತುಂಡ ಸಂಘ, ಒಂದ ಹೆಣ್ಣಿನ ಮ್ಯಾಗ ಮನಸ್ಸು ಮಾಡಿ ಈ ವ್ಯರ್ಥವಾಗಿ ಸಂಘ ಸತ್ತು ಹೋಗುದು ಚಲವಲ್ಲ ಸಂಘ, ಸುಮ್ಮನೆ ನಿನ್ಗೆ ದಾರಿನೂ ಬಿಡವಂತರಾಗ್ರಿ. ಗಂಗಾ ಮತ್ತಾರ ಹೇಳ್ತೀನಿ, ಚಂದವಾಗಿ ಹೇಳು. ಬಿಡುದಿಲ್ಲ ಗಂಗಾ ನಿನ್ನ ನಿನ್ನ ಸಲುವಾಗಿ ಹೋಗಲಿ ನನ್ನ ಪ್ರಾಣ, ಕೇಳ ಗಂಗಾ ನೀನ. ಏ ಬಿಡುದಿಲ್ಲ ಗಂಗಾ ನಿನ್ನ ನಿನ್ನ ಸಲುವಾಗಿ ಹೋಗಲಿ ನನ್ನ ಪ್ರಾಣ, ಕೇಳ ಗಂಗಾ ನೀನ. ನೀನು ಎಷ್ಟು ಹೇಳಿದ್ರೆ ಕೇಳುವುದಿಲ್ಲ ನಾನು, ಆ ಶಾಪುರ ಶಂಕರನ ಪಾದ ಮುಟ್ಟಾದ್ರೂ ಹೇಳುತ್ತೀನಿ. ಬಿಡುವುದಿಲ್ಲ ಗಂಗಾ ನಿನ್ನ ಬಿಟ್ಟ ಹೋಗುವುದಿಲ್ಲ. ಏನು ಸಂಘ, ನಾನು ಎಷ್ಟು ಹೇಳಿದ್ರು ಸಂಘ ನನ್ನ ಮಾತು ನಿನ್ನ ಕೇಳುವಲ್ಲಿ. ಹೌದು ಸಂಘ, ಹೆಣ್ಣಿಗೆ ಹೆಂತೆ ಅಂತಾರ ಮಣ್ಣು ಮುಕ್ಕಿದಾರು ಸಂಘ. ಯಾರು ಸೀತನ ಸಲುವಾಗಿ ರಾವಣ ಕೆಟ್ಟ, ದ್ರೌಪದಿ ಸಲುವಾಗಿ ಕೀಸ್ಕುನು ಸತ್ತ, ಮೋಹಿಣಿ ಮೇಲೆ ಮನಸ್ಸು ಮಾಡಿ ಆ ಭಸ್ಮಾಸುರದಂತಾವ ತನ್ನ ಉರಿ ಅಸ್ತವನ್ನು ಸಂಘ ತನ್ನ ತಲೆ ಮುಡಿದು ಸಂಘ ಸುಟ್ಟುಕೊಂಡ ಸತ್ತ ಹೋಗಿದ್ದಾರೆ ಸಂಘ. ಹಂತಿಂತವ್ರ ಹಂಗಾಗಿರಂದ ಮೇಲೆ ಸಂಘ ನಿನ್ನಂತ ಅಂದ್ರೆ ಏನು, ಮತ್ತಾದ್ರೆ ಹೇಳುತ್ತೇನೆ ಕೇಳುವಂತ ನಾಕು. ಅಲ್ಲಪ್ಪ ನಿನ್ನ ರೀತಿ ಎಂತ ಮತನ ಆಡಿದು, ಅಲ್ಲೋಗೋ ನಿನ್ನ ರೀತಿ ಎಂತ ಮತನ ಆಡಿದಿ, ದರಜಾ ನಿಲ್ಲದೆ ಬರದಿ ಮಾಯೆ. ಮಾತನಾಡದೆ ಸರದ ನಿಲ್ಲದ ಬರದೆ ಕವಿಯಪ್ಪನ ಹೇಳಿದಾನ ವಾಸ ಕೆಲ ಮನಸ ಬಿಡಬೇಡ ಹಗ್ಗ ಹಚ್ಚಿ ಜಗ್ಗಿಯ ಹಿಡಿಯೋ ಮನಸ ಬಿಡಬೇಡ ಅವರಿವರ ಹೇಳಿದರ ಕೇಳಬೇಡ ಸಂಘ ನಾನು ಗಂಡುಳ ಬಾಲಿ ಒಳ್ಳೇದು ಅತ್ತೆ ಮನೆ ಸೊಸೆ ತವರ ಮನೆ ಹೆಣ್ಣು ಮಕ್ಕಳಿದ್ದೇನೆ ಸಂಘ ಮನೆಯಲ್ಲಿ ಬಂಗಾರತ ಮದುವೆ ಹೆಂಡತರಕ್ಕಾಗಲಿ ನಮ್ಮಂತ ಪರಸ್ತ್ರೀ ಹೆಣ್ಣು ಮಕ್ಕಳ ಮೇಲೆ ಸಂಘ ನೀನು ಮನಸ್ಸು ಮಾಡೋ ಚಲವಲ್ಲ ಸುಮ್ಮನೆ ಮದುವೆ ಹೆಂಡತಿ ತಗೊಂಡು ಸಂಘ ಮನೆಯಲ್ಲಿ ಜಲಮ ಮಾಡುವಂತನಾಗು ಗಂಗಾ ಹೀಗೆತ್ತಿಲ್ಲ ಹೌದು ಗಂಗಾ ಹೇಳ್ತೇನೆ ಕೇಳುವಂತ ಸಂಘ ಚಂದವಾಗಿ ಹೇಳು ಸಿಕ್ಕ ಪ್ರಾಯ ಬಂದ ಮರಗ ತಿನ್ನ ತಿಳ್ಕೋರೆ ಮರ್ಜಿ ಮುರುಗಂಡ ನಾನೊಮ್ಮೆ ಕರ್ಗೋರೆ ಬಂದ ಮರಗತಿನ ತಿಳ್ಕೋರೆ ಮರ್ಜಿ ಮುರುಗಂಡ ನಾನೊಮ್ಮೆ ಕರ್ಗೋರೆ ಹೋಗವನಲ್ಲ ಬೆದುರಿ ಪರಾವ ನಿನ್ನ ಮೇಲೆ ಕಾಲ ಕೆದರಿ ಸತ್ತರ ಕಾಣೋದತಿ ಒಂದನ ಗೋರಿ ಗಂಗಾ ಒಳ್ಳೆ ಮಾತಿಲೆಗೆ ಸುಮ್ಮನೆ ನನ್ನ ರಂಗಮಂಚಕ್ಕೆ ಬಂದು ಹೋಗುವಂತ ಕ್ಯಾಗು ಏನು ಸಂಘ ಹೀಗೈತಲ್ಲ ಏನು ಸಂಘ ಕೆಂಪ ದೇಸಲ್ ಹೂವ ಕಂಪಿಡ ಕರ್ದಾರೇನು ಒಳ್ಳೇದು ಕೆಂಪಣ್ಣವರಲ್ಲಿ ಗುಣವಿಲ್ಲ ಅಂದ್ರೆ ಸಂಘ ಈ ಮಾತಿನ ಅರ್ಥ ಬಂದು ಗೊತ್ತಾಯ್ತು ಗಂಗಾ ಏನು ಗೊತ್ತಾಗ್ಲಿಲ್ಲ ನೋಡು ನೋಡು ಸಂಘ ನಾವೊಂದ ಕೆಂಪು ಸೀರೆ ಇಟ್ಕೊಂಡು ಒಂದ ಕೆಂಪ ಜಂಪರ್ ತೊಡ್ಕೊಂಡು ತಲಿತಮ ಹೂ ಹಾಕೊಂಡು ಸಂಘ ಈ ರಂಗ ಮಂಟಪಲ್ಲಿ ನಿಂತು ಏನು ನಾಕ ಮಾತು ಹೇಳ್ತಾ ಇದ್ದೀನಲ್ಲ ನಾನೊಂದು ಕೆಂಪು ದೇಸಾಲ್ ಹೂ ಇದ್ದಂಗ ಸಂಘ ಮನೆಯಾಗಿನ ಮದುವೆ ಹೆಂಡತಿ ಅಂದ್ರೆ ಒಂದು ಗುಲಾಬಿ ಹೂ ಇದ್ದಂಗ ಸಂಘ ನಮ್ಮಂತ ಪರಸ್ತ್ರೀ ಹೆಣ್ಣು ಮಕ್ಕಳು ಎಷ್ಟೋ ಚಂದ ಇದ್ದು ಅಂದ್ರು ನಾವೇ ನಿಮ್ಗೆ ಹೆಂಡ್ರಾಗುದಲ್ಲ ಸಂಘ ನೀ ನನ್ನ ಗಂಡಾಗುದಿಲ್ಲ ಡೇಕಿನ ಕುಡ್ಡ ಬಾ ಚೆಲ್ಲಿಕು ಶಿವರಾಯಿ ಸಂಘ ಮತ್ತ ಅವ್ರು ಹೇಳುದನ್ ಕೇಳು ಹೇಳಬೇಡ ಹೋಗೋ ಸಂಘ ದೊಡ್ಡ ಹೇಳಬೇಡ ಕಂಡ ಬಂದಿನೋ ಯಾವ ದೇವಸ್ಥಾನ ಸತ್ತೆ ಹೋಗ್ಯ ದಸೆ ಮುಖ ರಾವಣ ಹೋಗೋ ನಿನ್ನ ದೊಡ್ಡ ಹೋಗೋ ನಿನ್ನ ಅರೆದವಳ ಅನ್ನ ಬೇಕೋ ರೂಪಾಯಿ ಕಾಯಿ ಸುಣ್ಣದ ಕಾಯಿ ಜಾದಸಿಯೋ ಚೆನ್ನಪ್ಪನ